ಹೂವಿನ ಕೂಗುಯೆ, ಹೂವಿನ ಕೋಳಿಯೇ, ಉರುಗುಗಳಿಯಂಬಿನ ಇಯಂಬಿನ ಸೌಂದವು ಹೂವಿನ ದಾರಗೆ ಒಳಿಯೊಳಿಯುದಯಕ್ಕೆ ಒರು ಪಡೆಯಿಂದಗೆ ಬಿರು ಕೊಡು ನಮಗೆ ದೇವನ ಚೆಲ್ವಿಗಳಲ್ಲಿ ತಾಳಿನೈ ಕಾಟಾಯ್ ತಿರುಪೆರುಂದುರೆಯುರೇ ಶಿವಪೆರುಮಾನೇ ಯಾವರು ಮರಿಗರಿಯಾಯ್ ಯಮ ತಿಳಿಯಾಯ್.